ಹೋರಿ, ಎತ್ತು, ಆಕಳು, ಮಣಕ ಇವುಗಳಲ್ಲಿ ಕಂಡುಬರ್ತದೆ. ದನಗಳಿಗೆ ಮತ್ತು ಗಂಟಲು ಬೇನೆಯು ಎಮ್ಮೆಯ ದನಗಳಿಗೆ ಎಮ್ಮೆ ಕರುಗಳು, ಎಮ್ಮೆ ಮಣಕಗಳು, ಕೋಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ ಎಂಬ ವರದಿಗಳಿವೆ. ಯಾವುದಾದರಲ್ಲಾದರೂ ಸರಿ, ಲಕ್ಷಣಗಳು ಮಾತ್ರ ಒಂದೇ ತೆರನಾಗಿರುತ್ತವೆ. ಕೆಲವು ಬಾರಿ ಮಾತ್ರ ರೋಗಗಳ ಸೂಕ್ಷ್ಮಜೀವಿಗಳ ಬೆಳವಣಿಗೆ ಮತ್ತು ಲಕ್ಷಣಗಳ ತೀವ್ರತೆ ಅತಿ ಶೀಘ್ರದಲ್ಲಿದ್ದರೆ ಯಾವ ನಿರ್ದಿಷ್ಟ ಲಕ್ಷಣಗಳನ್ನು ತೋರಿಸದೆ ಏಕಾಏಕಿ ಸಾವನ್ನಪ್ಪುತ್ತವೆ. ತಿಮ್ಮಪ್ಪ ಎಚ್ ಗೌಡ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಹಸಿರೆಲೆ ಗೊಬ್ಬರ ತಯಾರಿಕೆ, ಬಳಕೆ ಮತ್ತು ಅನುಕೂಲ ಈ ಕುರಿತು ಡಾಕ್ಟರ್ ಟಿ ಶೇಷಾದ್ರಿ ಅವರೊಂದಿಗೆ ಸಂದರ್ಶಿಸಿದ್ದಾರೆ ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಶೇಷಾದ್ರಿ ಅವರೇ. ನಮಸ್ಕಾರ. ನಾವಿವತ್ತು ಕೃಷಿಯಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಮಾಡೋದಕ್ಕೆ ಬೇರೆ ಬೇರೆ ಮೂಲಗಳನ್ನು ಬಳಸ್ಕೊಳ್ತಾ ಇದ್ದೇವೆ. ಹೌದು. ಅದರಲ್ಲಿ ಈ ಹಸಿರೆಲೆ ಗೊಬ್ಬರ ಮತ್ತು ಹಸಿರು ಗೊಬ್ಬರದ ಬೆಳೆಗಳು ಕೂಡ ಬಹಳ ಮುಖ್ಯವಾದಂಥವು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಕೃಷಿಯಲ್ಲಿ ಈ ಹಸಿರು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರದ ಮಹತ್ವ, ಇವುಗಳನ್ನು ನಾವು ಬೆಳ್ಕೊಂಡು ಯಾವ ರೀತಿ ಬಳಸ್ಕೋಬಹುದು ಮತ್ತು ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಹಸಿರೆಲೆ ಗೊಬ್ಬರದಲ್ಲಿ ಯಾವ್ಯಾವ ವಿಧಗಳಿದ್ದಾವೆ ಅಂತ ಸ್ವಲ್ಪ ಹೇಳ್ತೀರಾ? ಹಸಿರೆಲೆ ಗೊಬ್ಬರದಲ್ಲಿ ಅನೇಕ ವಿಧಗಳಿದ್ದಾವೆ. ಮುಖ್ಯವಾಗಿ ನಾವು ಹಸಿರೆಲೆ ಗೊಬ್ಬರವನ್ನು ಯಾವ ರೀತಿ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಸಾಮಾನ್ಯ ಸಸ್ಯಗಳ ಎಲೆ ಮತ್ತು ಎಲೆಯ ಕಾಂಡ ಮತ್ತು ಬೇರು ಇವುಗಳ ಮೂಲದಿಂದ ದೊರೆಯುವ ಈ ಸಾವಯವ ವಸ್ತುಗಳನ್ನು ನಾವು ಭೂಮಿಗೆ ಸೇರಿಸ್ಬಿಟ್ಟು ಅದನ್ನು ಫಲವತ್ತತೆ ಹೆಚ್ಚಿಗೆ ಮಾಡೋದು ಒಂದು ಕ್ರಮವನ್ನು ನಾವು ಹಸಿರೆಲೆ ಗೊಬ್ಬರದ ಅಂತೇಳಿ ಕರಿಬೋದು. ಈ ಹಸಿರೆಲೆ ಗೊಬ್ಬರದ ಒಂದು ಮಹತ್ವ ಇದನ್ನು ಈಗಿನ ನಾವು ಕಂಡುಕೊಂಡಿಲ್ಲ. ಇದು ಸುಮಾರು ನೂರಾರು ವರ್ಷಗಳಿಂದ ಕೃಷಿ ಯಾವಾಗ ಪ್ರಾರಂಭವಾಯಿತು ಅವಾಗಿನಿಂದಲೂ ರೈತರು ಈ ಹಸಿರೆಲೆ ಗೊಬ್ಬರದ ಮಹತ್ವವನ್ನು ಕಂಡುಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ 1950 ನಂತರ ಹಸಿರು ಕ್ರಾಂತಿಯ ನಂತರ ಈ ರಸಗೊಬ್ಬರದ ಪ್ರಮಾಣ ಬಳಕೆ ಹೆಚ್ಚಿಗೆ ಜಾಸ್ತಿ ಆದಂಗೆಲ್ಲ ಒಂದು ಸಾವಯವ ವಸ್ತುಗಳ ಬಳಕೆ ಕಡಿಮೆ ಆಯಿತು. ಯಾಕಂತ ಹೇಳಿದ್ರೆ ಈ ರಸಗೊಬ್ಬರಗಳ ಒಂದು ಬಳಕೆ ಹೆಚ್ಚಿಗೆ ಯಾಕಾಯಿತು ಅಂತ ಹೇಳಿದ್ರೆ, ಸರ್ಕಾರದ ಒಂದು ನೀತಿ ಅಂದರೆ ಅದಕ್ಕೆ ರಿಯಾಯಿತಿ ದರದಲ್ಲಿ ರಸಗೊಬ್ಬರಗಳನ್ನು ಕೊಡ್ತಾ ಬಂದಿದ್ದರಿಂದ ಅದು ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಅದು ಸಿಗ್ತಾ ಇತ್ತು. ಆ ರೀತಿಯಾಗಿ ರೈತರು ಹೆಚ್ಚಿನ ಒಂದು ರಸಗೊಬ್ಬರಗಳ ಬಳಕೆನ ಹೆಚ್ಚಿಗೆ ಮಾಡ್ತಾ ಬಂದರು, ಜೊತೆಗೆ ಈ ಸಾವಯವ ಪದಾರ್ಥನ ರಸಗೊಬ್ಬರ ಜೊತೆಗೆ ಬಳಕೆ ಮಾಡೋದನ್ನ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಂತ ಬಂದಿದ್ರಿಂದ ಇತ್ತೀಚೆಗೆ ನಮ್ಮ ಮಣ್ಣಿನ ಮೇಲೆ ಇದರ ಒಂದು ದುಷ್ಪರಿಣಾಮ ಬಹಳ ಆಗಿದೆ. ಅಂದ್ರೆ ರಾಸಾಯನಿಕ ಗೊಬ್ಬರದ ಬಳಕೆ ಮಾಡ್ತಾ ಇರೋದ್ರಿಂದ ಹಂಗಾಗಿ ಈ ಮಣ್ಣಿನ ಒಂದು ಫಲವತ್ತತೆ ಅದ್ಮೇಲೆ ಇರತಕ್ಕಂತ ಮಣ್ಣಿನ ಒಂದು ಗುಣಗಳು ಇತ್ತೀಚೆಗೆ ಒಂದು ಬಹಳಷ್ಟು ಕಡಿಮೆ ಆಗಿಬಿಟ್ಟು ಒಂದು ಇಳುವರಿ ಮೇಲೆ ಬಹಳ ಪರಿಣಾಮ ಆಗಿ ಇಳುವರಿ ಕುಂಠಿತಗೊಂಡಿದೆ. ಅದರಿಂದ ಇತ್ತೀಚೆಗೆ ಈ ಸಾವಯವ ಕೃಷಿಯಲ್ಲಿ ನಾವು ಇತ್ತೀಚೆಗೆ ಹೆಚ್ಚು ಮಹತ್ವ ಕೊಟ್ಟಿರೋದ್ರಿಂದ ಈ ಹಸಿರೆಲೆ ಗೊಬ್ಬರದಕ್ಕೂ ಈಗ ಬಹಳ ಹೆಚ್ಚು ಒತ್ತನ್ನು ನಾವು ಕೊಡಬೇಕಾಗಿದೆ. ಈಗ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ರಸಗೊಬ್ಬರಗಳ ಬಳಕೆನು ಜಾಸ್ತಿ ಆಗುದ್ರ ಜೊತೆಗೆ ಬೆಲೆನೂ ಜಾಸ್ತಿ ಆಗಿದೆ. ಮತ್ತೊಂದು ಅಂತ ಹೇಳಿದ್ರೆ ದೊರೆಯುವಿಕೆ ಕಡಿಮೆ ಆಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈಗ ನಾವು ಹಸಿರೆಲೆ ಗೊಬ್ಬರದ ಒಂದು ಬಳಕೆ ಮಾಡೋದಕ್ಕೆ ನಾವು ಹೆಚ್ಚು ಮಹತ್ವನ ಕೊಡಬೇಕಾಗಿರುತ್ತೆ. ಅಂದ್ರೆ ಯಾವ್ಯಾವ ವಿಧಗಳಿದಾವೆ ಅಂತ ಸ್ವಲ್ಪ ಹೇಳ್ತೀರಾ? ಇದರಲ್ಲಿ ನಾವು ಸಾಮಾನ್ಯವಾಗಿ ಮೂರು ವಿಧಗಳನ್ನು ನಾವು ಕಂಡುಕೊಳ್ಬಹುದು. ಮುಖ್ಯವಾಗಿ ವಾರ್ಷಿಕ ಹಸಿರೆಲೆ ಗೊಬ್ಬರಗಳು ಅಂದ್ರೆ ಇವನ್ನ ಮುಖ್ಯವಾದ ಭೂಮಿಯಲ್ಲೇ ಬೆಳೆದ್ಬಿಟ್ಟು ಆ ಭೂಮಿ ಬೆಳೆದ ನಂತರ ಒಂದು ಹಂತದಲ್ಲಿ ನಾರು ರಹಿತ ಪದಾರ್ಥವನ್ನು, ಇನ್ನು ಎಳೆ ಪದಾರ್ಥವನ್ನು ಅಥವಾ ಮೃದು ಪದಾರ್ಥವನ್ನು ಹಸಿರು ಕಾಂಡನ ಆಗಲಿ ಅಥವಾ ಎಲೆನೇ ಆಗಲಿ ಅಥವಾ ಬೇರುಗಳನ್ನಾಗಲಿ ಭೂಮಿಗೆ ಸೇರಿಸಿ ಮುಖ್ಯ ಭೂಮಿಯಲ್ಲೇ ಉಳುಮೆ ಮೂಲಕ ಭೂಮಿಗೆ ಸೇರಿಸಿ ಅದನ್ನು ಕೃಷಿ ಉತ್ಪಾದನೆಯಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪದ್ಧತಿ. ಅದು ಎರಡನೇ ಪದ್ಧತಿ ಅಂತ ಹೇಳಿದ್ರೆ ಬಹುವಾರ್ಷಿಕ ಗಿಡಮರಗಳು, ಅಂದರೆ ಬೇರೆ ಕಡೆ ಬದುಗಳಲ್ಲೇ ಆಗಲಿ ಅಥವಾ ಹೊಲದ ಒಂದು ಬೌಂಡ್ರಿನಲ್ಲೇ ಆಗಲಿ ಗಿಡಮರಗಳಲ್ಲಿ ಬೆಳೆತಕ್ಕಂಥ ಹಸಿರು ಪದಾರ್ಥವನ್ನು ಭೂಮಿಗೆ ತಂದು ಮುಖ್ಯ ಬೆಳೆಗೆ ಸೇರಿಸ್ಬಿಟ್ಟು ಅಲ್ಲಿ ಬೆಳೆನ ಬೆಳೆಯುವಂಥ ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಇದೆ. ಮೂರನೇ ಪದ್ಧತಿ ಅಂತ ಹೇಳಿದ್ರೆ ಈ ಬೇರೆ ಕಡೆ ಬೆಳೆದಂಥ ಸಸ್ಯಗಳಲ್ಲಿ ಕಾಯಿ ಕಚ್ಚುವ ಮುನ್ನವೇ ಈ ಕಾಂಪೋಸ್ಟ್ ಮಾಡಿಕೊಂಡಾಗಲಿ ಅಥವಾ ನೇರವಾಗಿ ಭೂಮಿಯಲ್ಲಿ ಈ ಸಸ್ಯ ಜನ ಹಸಿರು ಪದಾರ್ಥವನ್ನು ಸೇರಿಸುವಂಥ ಸಸ್ಯಗಳು, ಇದು ಇನ್ನೊಂದು ಪದ್ಧತಿ. ಈಗ ಮುಖ್ಯವಾಗಿ ಉದಾಹರಣೆಗೆ ಹೇಳೋದಾದರೆ ಈ ವಾರ್ಷಿಕ ಮೊದಲೇ ಪದ್ಧತಿ ಅಂತ ಹೇಳಿದ್ರೆ ವಾರ್ಷಿಕ ಹಸಿರೆಲೆ ಗೊಬ್ಬರ ಪದ್ಧತಿಯಲ್ಲಿ ನಾವು ಮುಖ್ಯವಾಗಿ ಈ ಡಯಂಚ ಒಂದು ಉದಾಹರಣೆ ಹೇಳ್ಬೋದು ಅಥವಾ ಅಪ್ಸೆಣ್ಬು ಅಂತ ಹೇಳ್ಬೋದು. ಇನ್ನೊಂದು ಸಸ್ಪೇನಿಯಾ ಅಂತ ಒಂದು ಸಸ್ಯ ಇದೆ, ಚೊಗಚೆ ಅಂತ ಹೇಳ್ತೀವಿ. ಜೊತೆಗೆ ಈ ಸೋಯಾ ಅವರೆ, ಹೌದು, ಇವು ದ್ವಿದಳ ಧಾನ್ಯ ಜಾತಿಗೆ ಸೇರ್ತಕ್ಕಂಥ ಬೆಳೆಗಳು ಇವು. ಅದು ಹೆಸರು, ಅಲಸಂದೆ, ಅವರೆ, ಉರುಳಿ ಮುಂತಾದವುಗಳು ಎಲೆಗಳು ದ್ವಿದಳ ಧಾನ್ಯ ಜೊತೆಗೆ ಸೇರೋದ್ರಿಂದ ಇವು ಸ್ವಲ್ಪ ಗಂಟುಗಳಲ್ಲಿ ಬೇರುಗಳಲ್ಲಿ ಸ್ವಲ್ಪ ಗಂಟುಗಳ ರೂಪದಲ್ಲಿ ವಾತಾವರಣ ಇರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡೋದ್ರಿಂದ ಭೂಮಿಯಲ್ಲೇ ಒಂದು ಹೆಚ್ಚು ಸಾರಜನಕವನ್ನು ನಾವು ಒದಗಿಸ್ಬೋದು. ಜೊತೆಗೆ ದ್ವಿದಳ ಧಾನ್ಯದಲ್ಲಿ ಎಲೆಗಳಲ್ಲಿ ಸ್ವಲ್ಪ ಸಾರಜನಕ ಜಾಸ್ತಿ ಇರುತ್ತೆ. ಇದು ಕಾಯಿನ ಕಟಾವು ಮಾಡಿದ ನಂತರ ಈ ತ್ಯಾಜ್ಯ ವಸ್ತುಗಳನ್ನು, ಉಳಿಕೆ ಪದಾರ್ಥವನ್ನು ಭೂಮಿಗೆ ಸೇರಿಸೋದ್ರಿಂದ ಇದೇ ಒಂದು ರೀತಿ ಒಂದು ಹಸಿರೆಲೆ ಗೊಬ್ಬರದ ಒಂದಾಗುತ್ತೆ. ಎರಡನೇ ಪದ್ಧತಿ ಇಲ್ಲ ಅಂತ ಹೇಳಿದ್ರೆ, ಎರಡನೇ ಉದಾಹರಣೆ ಅಂತ ಹೇಳಿದ್ರೆ ಅದೇ ಗಿಡ ಮರಗಳು ಅಂತ ನಾನು ಹೇಳಿದೆ. ಈ ಹಸಿರು ಪದಾರ್ಥವನ್ನು ಕಟಾವು ಮಾಡಿ ಭೂಮಿಗೆ ತಂದು ಸೇರಿಸೋದು ಅಥವಾ ಅದನ್ನು ಕಾಂಪೋಸ್ಟ್ ಮಾಡಿ ಸೇರಿಸೋದು. ಇದರ ಉದಾಹರಣೆ ಅಂತ ಹೇಳಿದ್ರೆ ಮುಖ್ಯವಾಗಿ ಗ್ಲಿರಿಸಿಡಿಯಾ ಅಂತ ಹೇಳಿದೆ, ಅದು ಸುಬಾಬುಲ್ ಇದೆ, ಮತ್ತೆ ವಂಗೆ, ಬೇವು, ಸಾಮಾನ್ಯ ರೈತರುವಿನೆಲ್ಲ ಹೊಲದ ಸುತ್ತಲೂ ಬೆಳ್ಕೊಂತಾರೆ. ಹಿಪ್ಪೆ ಜೊತೆಗೆ ಕ್ಯಾಲಿಯಂಡ್ರ ಅಂತ ಹೇಳಿ ಬರುತ್ತೆ, ಅದು ಮೇವಾಗಿನೂ ಉಪಯೋಗ ಮಾಡಬಹುದು, ಜೊತೆಗೆ ಹಸಿರೆಲೆ ಗೊಬ್ಬರ ಉಪಯೋಗ ಮಾಡಬಹುದು. ಇನ್ನು ಭೂಮಿಯಲ್ಲಿ ಬೇರೆ ಕಡೆ ಬೆಳೆದು ಅದನ್ನ ಕಾಂಪೋಸ್ಟ್ ಮಾಡಲಿ ನೇರವಾಗಿ ಸೇರ್ತಕ್ಕಂಥ ವೇಸ್ಟ್ ಲ್ಯಾಂಡ್ ಅಂದ್ರೆ ಕೃಷಿಯೇತರ ಭೂಮಿಯಲ್ಲಿ ಬೆಳೆತಕ್ಕಂಥ ಸಸ್ಯಗಳು, ಅದರಲ್ಲೂ ಮುಖ್ಯವಾಗಿ ಇದು ಪಾರ್ಥೇನಿಯಂ ಆಗಿರ್ಬೋದು ಅಥವಾ ಎಪಿಟೋರಿಯಂ ಅಂತ ಹೇಳ್ತೀವಿ ನಾವು, ಅಥವಾ ಎಕ್ಕೆ. ಸೊ ಇಂಥ ಸಸ್ಯಗಳನ್ನ ಎಲ್ಲೆಲ್ಲಿ ನಾವು ಕೃಷಿಯೇತರ ಭೂಮಿಯಲ್ಲಿ ಬೆಳ್ಕೊಂಡಿರುತ್ತ ಆ ಸಸ್ಯಗಳನ್ನ ತಂದು ಭೂಮಿಗೆ ಸೇರಿಸೋದು ಇನ್ನೊಂದು ಪದ್ಧತಿ. ಸೊ ಈ ಮೂರು ಪದ್ಧತಿ ನಾವು ಇಲ್ಲಿ ಹಸಿರು ಗೊಬ್ಬರ ನಾವು ಕೃಷಿ ಉತ್ಪಾದನೆಯಲ್ಲಿ ಅಳವಡಿಕೆ ಮಾಡ್ಕೋಬಹುದು. ಮುಖ್ಯವಾಗಿ ಮೂರು ವಿಧಗಳಿವೆ. ಇನ್ನು ಈ ಹಸಿರೆಲೆ ಗೊಬ್ಬರದ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರ? ನಾನು ಆಗಲೇ ತಿಳಿಸಿದ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರದ ಬಳಕೆಯಿಂದ ಇತ್ತೀಚೆಗೆ ಏನಾಗಿದೆ, ಒಂದು ಮಣ್ಣಿನ ಗುಣಧರ್ಮಗಳು ಹಾಳಾಗಿದೆ. ಸೊ ಹಂಗಾಗಿ ಮಣ್ಣಿನ ಒಂದು ಗುಣಗಳನ್ನು ಕಾಪಾಡ್ಕೋಬೇಕಾದ್ರೆ ಅದಕ್ಕೆ ಮಣ್ಣಿಗೆ ನಾವು ಹೆಚ್ಚಿನ ಪದಾರ್ಥದಲ್ಲಿ ಸಾವಯವ ಪದಾರ್ಥವನ್ನು ಸೇರಿಸಬೇಕಾಗುತ್ತೆ, ಸೇಂದ್ರಿಯ ವಸ್ತುಗಳನ್ನು ಸೇರಿಸಬೇಕಾಗುತ್ತೆ. ಸೊ ಈ ಹಸಿರೆಲೆ ಗೊಬ್ಬರಗಳೆಲ್ಲ ಸಸ್ಯಜನಕ ವಸ್ತುಗಳಾಗಿರೋದ್ರಿಂದ ಇದರಲ್ಲಿ ಹೆಚ್ಚಿನ ಅಂತ ಒಂದು ಸಾವಯವ ಪದಾರ್ಥ ಇರೋದ್ರಿಂದ ಇದನ್ನ ಭೂಮಿಗೆ ಸೇರಿಸೋದ್ರಿಂದ ಮಣ್ಣಿನ ಒಂದು ಭೌತಿಕ ಗುಣ ಆಗಲಿ ಅಥವಾ ರಾಸಾಯನಿಕ ಗುಣ ಮತ್ತು ಈ ಜೈವಿಕ ಅಣುಗಳ ಮೇಲೆ ಒಂದು ಒಳ್ಳೆ ಅನುಕೂಲಕರವಾದ ಬದಲಾವಣೆಗೆ ಸಹಕಾರಿಯಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮಣ್ಣಿನ ಒಂದು ಭೌತ ಗುಣಗಳನ್ನು ಬದಲಾವಣೆ ಮಾಡಲಿಕ್ಕೆ ಈ ಹಸಿರೆಲೆ ಗೊಬ್ಬರಗಳು ಬಹಳ ಸಹಕಾರಿಯಾಗಿದೆ. ಮಣ್ಣಿನ ಭೌತಿಕ ಗುಣಗಳು ಅಂತೇಳಿ ಮುಖ್ಯವಾಗಿ ಮಣ್ಣಿನ ಒಂದು ರಚನೆ, ಮಣ್ಣಿನ ಒಂದು ಏನಿದೆ, ನಾವು ಹಸಿರೆಲೆ ಗೊಬ್ಬರನ ಭೂಮಿಗೆ ಸೇರಿಸೋದ್ರಿಂದ ಅದು ಚೆನ್ನಾಗಿ ಕಳೆದ್ಬಿಟ್ಟು ಒಂದು ಸಾವಯವ ಪದಾರ್ಥವನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಮಣ್ಣಿನ ಕಣಗಳು ಚೆನ್ನಾಗಿ ರಚನೆಯಾಗಿ ಜೋಡಣೆ ಚೆನ್ನಾಗಾಗುತ್ತೆ. ಜೊತೆಗೆ ಒಳಗೆ ನಾವು ರಂಧ್ರಗಳು ಏರ್ಪಟ್ಬಿಟ್ಟು ಇದು ಗಾಳಿ ಆಡಲಿಕ್ಕೆ ಸಹಕಾರಿಯಾಗುತ್ತೆ, ಹೆಚ್ಚಿನ ನೀರನ್ನ ಹೀರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ, ಜೊತೆಗೆ ಹೆಚ್ಚಿನ ನೀರನ್ನ ಶೇಖರಣೆ ಮಾಡ್ಲಿಕ್ಕೂ ಸಹಾಯ ಆಗುತ್ತೆ. ಜೊತೆಗೆ ಮೇಲ್ಮೈ ಮಣ್ಣು ಏನಿದೆ ಎಪ್ಪುಗಟ್ಟುವಿಕೆ ಕಡಿಮೆ ಆಗುತ್ತೆ, ಮೃದುವಾಗುತ್ತೆ. ಮೃದುವಾಗದಿಂದ ಏನಾಗುತ್ತೆ ಅಂದ್ರೆ ಬೀಜ ಬಿತ್ತಿದ ನಂತರ ಮಡುವಿಕೆ ಪ್ರಮಾಣ ಹೆಚ್ಚಿಗೆ ಆಗಿ ಒಂದು ಸಸ್ಯಗಳ ಸಂಖ್ಯೆ ಚೆನ್ನಾಗಿ ಒಳ್ಳೆ ಇಳುವರಿ ಪಡಲಿಕ್ಕೂ ಸಹಾಯ ಆಗುತ್ತೆ. ಸೊ ಇವಿಷ್ಟು ಭೌತಿಕ ಗುಣಗಳನ್ನು ಮಣ್ಣಿನಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಕಾಪಾಡ್ಕೋಬಹುದು, ಅಭಿವೃದ್ಧಿಪಡಿಸ್ಕೋಬಹುದು. ಇನ್ನು ರಾಸಾಯನಿಕ ಗುಣಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಲವಣಾಂಶ, ರಸಸಾರ ಮತ್ತು ಲವಣಾಂಶ, ಇದನ್ನ ನಾವು ಇಲ್ಲಿ ಕಾಪಾಡ್ಕೋಬಹುದು. ಇದು ರಸಸಾರನ ನಾವು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಂಡ್ರೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಯಥೇಚ್ಛವಾಗಿ ಸಸ್ಯಗಳಿಗೆ ದೊರಲಿಕ್ಕೆ ಸಹಕಾರಿಯಾಗುತ್ತೆ. ತಟಸ್ಥ ರಸಸಾರವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಅದು ಜೊತೆಗೆ ಇಲ್ಲಿರ್ತಕ್ಕಂತ ಲವಣಾಂಶಗಳು ಕಡಿಮೆ ಆಗುತ್ತೆ. ಅದು ಸಾಮಾನ್ಯವಾಗಿ ನಾವು ಹೇಳ್ತೀವಿ ಎಲ್ಲೆಲ್ಲಿ ಕ್ಷಾರ ಭೂಮಿ ಇದೆ ಅವಕ್ಕೆ ಹಸಿರೆಲೆ ಗೊಬ್ಬರ ಸೇರಿಸಿದ್ರೆ ಅದು ಒಂದು ತಟಸ್ಥ ರಸಸಾರವನ್ನು ಕಾಪಾಡಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಲವಣಗಳ ಅಂಶ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಈ ಹಸಿರೆಲೆ ಗೊಬ್ಬರನ ಭೂಮಿಗೆ ಸೇರಿಸೋದ್ರಿಂದ ಈ ಭೂಮಿಯಲ್ಲಿರ್ತಕ್ಕಂಥ ರಘು ಪೋಷಕಾಂಶಗಳು ಕೊರತೆ ಎಲ್ಲಿರುತ್ತೆ ಅಂತ ಕಡೆ ಈ ಲೋಗೋ ಪೋಷಕಾಂಶಗಳ ಕೊರತೆನ ನಾವು ಹಸಿರೆಲೆ ಗೊಬ್ಬರ ಭೂಮಿಗೆ ಸೇರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ನೀಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಜೊತೆಗೆ ಜೈವಿಕ ಗುಣಗಳು, ಜೈವಿಕ ಗುಣಗಳಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಬಹಳ ಮುಖ್ಯವಾದ ಅವುಗಳ ಚಟುವಟಿಕೆ ಯಾಕಂತ ಹೇಳಿದ್ರೆ ನಾವು ಆಗ್ತಕ್ಕಂಥ ಸಾವಯವ ಪದಾರ್ಥ ಹಸಿರು ಪದಾರ್ಥ ಭೂಮಿಗೆ ಸೇರಿಸೋದು ಚೆನ್ನಾಗಿ ಕಳಿಬೇಕಾದ್ರೆ ಈ ಜೈವಿಕ ಸೂಕ್ಷ್ಮ ಜೀವಿಗಳ ಕ್ರಿಯೆ ಚೆನ್ನಾಗಿದ್ರೆ ಮಾತ್ರ ನಾವು ಆಗ್ತಂಥ ಪದಾರ್ಥ ಚೆನ್ನಾಗಿ ಕಳೆದು ಅದು ಸಾವಯವ ಪದಾರ್ಥವಾಗಿ ಬೆಳೆಗೆ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಸಾಧ್ಯತೆ ಆಗುತ್ತೆ. ಜೊತೆಗೆ ಈ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಅಂಶನ ಕಾಪಾಡ್ಕೊಂಡ್ಬರಲಿಕ್ಕೆ ಸಹಾಯ ಆಗುತ್ತೆ. ಅದು ಇದು ಮುಖ್ಯವಾದ ಅಂತ, ಅದು ಸಾವಯವ ಕೃಷಿಯಲ್ಲಿ ಈ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಅಂಶನ ಕಾಪಾಡ್ಕೊಂಡ್ಬರೋದು ಒಂದು ಮುಖ್ಯವಾದ ಬೇಸಾಯ ಕ್ರಮ. ಈ ರೀತಿ ಮಾಡೋದ್ರಿಂದ ಈ ಮಣ್ಣಲ್ಲಿ ಸಾವಯವ ಕೃಷಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಒಂದು ಒಳ್ಳೆ ಅನುಕೂಲ ಅಂತ ಹೇಳಿದ್ರೆ ಈ ಹಸಿರೆಲೆ ಗೊಬ್ಬರದಲ್ಲಿ ಈ ಮಣ್ಣಿನ ಕೆಳಪದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಂದ್ರೆ ಹೆಚ್ಚಿಗೆ ಮಳೆ ಬಿದ್ದಂಥ ಸನ್ನಿವೇಶದಲ್ಲಿ ಆಗ್ತಂಥ ಪೋಷಕಾಂಶಗಳು ಕೆಳಪದರಕ್ಕೆ ಹಿಂಗೆ ಹೋಗ್ತವೆ ನೀರಿನಲ್ಲಿ ಅಂದ್ರೆ ಲೀಚಿಂಗ್ ಅಂತ ಏನ್ ಹೇಳ್ತೀವಿ. ಅವು ಕೆಳಸ್ತರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಈ ಹಸಿರೆಲೆ ಗೊಬ್ಬರಗಳು ಬೇರ್ ಮೂಲಕ ಹೀರ್ಕೊಂಡು ಅವನ್ನ ನಾವು ಭೂಮಿಗೆ ಸೇರಿಸಿದಾಗ ಅವು ನಾವು ಕೆಳಗೆ ಸ್ತರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಮೇಲ್ಮಟ್ಟಕ್ಕೆ ನಾವು ತರಲಿಕ್ಕೆ ಸಹಾಯ ಆಗುತ್ತೆ. ಸೊ ಈ ರೀತಿ ಈ ಆಳದಲ್ಲಿರುವ ಸಸ್ಯ ಪೋಷಕ ಮೇಲ್ಪದರಕ್ಕೆ ತರುವ ಒಂದು ಕ್ರಿಯೆಯನ್ನು ನಾವು ಇಲ್ಲಿ ಉಂಟು ಮಾಡ್ಬೋದು. ಇನ್ನೊಂದು ಮುಖ್ಯವಾದ ಒಂದು ಉಪಯೋಗ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಹಸಿರೆಲೆ ಗೊಬ್ಬರಗಳು ಮಣ್ಣಿನ ಮೇಲೆ ಒಂದು ಒದಕೆ ರೀತಿ ಏನಾಗುತ್ತೆ, ಮಣ್ಣಿನ ಭೂಮಿಗೆ ಸೇರಿಸಿದಾಗ ಮಲ್ಚಿಂಗ್ ಅಂತ ಏನು ಹೇಳ್ತೀವ, ಆ ರೀತಿ ನಾವು ಮಣ್ಣಲ್ಲಿ ಸೇರಿಸೋದ್ರಿಂದ ಈ ಮಳೆಯ ನೀರು ಹೆಚ್ಚಿನ ಒಂದು ನೀರು ಪ್ರಮಾಣದಲ್ಲಿ ಭೂಮಿಯಲ್ಲಿ ಇಂಗ್ಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಈ ಮಣ್ಣು ಕೊಚ್ಚಣನು ಕಡಿಮೆ ಆಗುತ್ತೆ, ಯಾಕಂದ್ರೆ ಸಾವಯವ ಪದಾರ್ಥ ಹೆಚ್ಚಿನ ರೀತಿಯಲ್ಲಿ ಇರೋದ್ರಿಂದ ಈ ಕೊಚ್ಚಣೆ ಪದಾರ್ಥ ಕಡಿಮೆ ಆಗಿ ಜೊತೆಗೆ ಮಣ್ಣಿನ ಒಂದು ತಾಪನು ಸಹ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದಕ್ಕಿಂತ ಎಲ್ಲ ಮುಖ್ಯವಾಗಿ ಈ ಹಸಿರೆಲೆ ಗೊಬ್ಬರಗಳು, ಅದರಲ್ಲೂ ಮುಖ್ಯವಾಗಿ ದ್ವಿದಳ ಧಾನ್ಯದಲ್ಲಿರ್ತಕ್ಕಂಥ ಹಸಿರೆಲೆ ಗೊಬ್ಬರಗಳು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಿಸಿ ಈ ಬೇರುಗಳ ಮೂಲಕ ಸ್ಥಿರೀಕರಿಸಿ ಒಂದು ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಈ ಸಸ್ಯಗಳ ಕಳುವಿಕೆಯಿಂದ ಕೆಲವು ಹೊರಬರುವ ಕೆಲವು ಆಮ್ಲಗಳು ಅಂತ ಏನ್ ಹೇಳ್ತೀವಿ ಆಸಿಡ್ಸ್, ಅವು ಪೋಷಕಾಂಶಗಳನ್ನು ದೊರೆಯಲಿಕ್ಕೆ ಸಹಾಯ ಮಾಡುತ್ತೆ. ಅದು ಹೌದು, ಅದರಲ್ಲೂ ಮುಖ್ಯವಾಗಿ ರಂಜಕ. ರಂಜಕ ಸ್ಥಿರೀಕರಣಗೊಂಡಾಗ ಅದು ದೊರೆಯೋದಿಲ್ಲ, ಬಂದಿದ್ದ ಒಂದು ಆಮ್ಲ ಮುಖ್ಯವಾಗಿ ರಂಜಕವನ್ನು ಕರಗಿಸಿ ಬೇರುಗಳಿಗೆ ಒದಗಿಸಿ ಒಳ್ಳೆ ಸಸ್ಯಗಳು ಒಳ್ಳೆ ಇಳುವರಿ ಕೊಡಲಿಕ್ಕೆ ಬೆಳೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಜೊತೆಗೆ ನಾನು ಮುಂಚೆ ಹೇಳಿದೆ, ಕ್ಷಾರ ಮಣ್ಣಿನ ಸುಧಾರಣೆ ಮಾಡಲಿಕ್ಕೆ ಇವು ಹಸಿರೆಲೆ ಗೊಬ್ಬರಗಳು ಬಹಳ ಮುಖ್ಯವಾದವು. ಸೊ ಇವಿಷ್ಟು ಹಸಿರೆಲೆ ಗೊಬ್ಬರದಿಂದ ನಮಗೆ ಬಹಳ ಅನುಕೂಲಗಳು ಕಂಡು ಬರ್ತವೆ. ಇನ್ನು ಇವುಗಳ ಗುಣ ವಿಶೇಷಗಳು ಏನೇನು ಅಂತೀರ? ಸೊ ಹಸಿರೆಲೆ ಗೊಬ್ಬರದ ವಿಶೇಷ ಗುಣಗಳಂತೇಳಿ, ನಾವು ಎಲ್ಲಾ ಸಸ್ಯಗಳು ನಾವು ಹಸಿರೆಲೆ ಗೊಬ್ಬರವಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿರ್ತಕ್ಕಂಥ ಕೆಲವು ಗುಣಗಳನ್ನು ನಾವು ನೋಡ್ಕೊಂಡ್ಬಿಟ್ಟು ಅವನ್ನ ಹಸಿರೆಲೆ ಗೊಬ್ಬರವಾಗಿ ನಾವು ಉಪಯೋಗ ಮಾಡಬೇಕು. ಹಸಿರೆಲೆ ಗೊಬ್ಬರದ ಬೆಳೆಗಳಿಗೆ ವಿಶೇಷ ಗುಣಗಳು ಇರ್ತವೆ, ವಿಶೇಷ ಗುಣಗಳು ಇರ್ತವೆ. ಸೊ ಅದರ ಮುಖ್ಯವಾಗಿ ಅಂತ ಹೇಳಿದ್ರೆ, ಈ ಹಸಿರೆಲೆ ಗೊಬ್ಬರಗಳು ಸಸ್ಯಗಳು ತ್ವರಿತವಾಗಿ ಬೆಳಿಬೇಕು, ಬೇಗ ಶೀಘ್ರದಲ್ಲಿ ಬೆಳೆಬೇಕು. ಜೊತೆಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಸೊಪ್ಪನ್ನು ಕೊಡುವಂತಿರ್ಬೇಕು, ಅದು ಬೆಳವಣಿಗೆ ಜಾಸ್ತಿ ಇರಬೇಕು. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೊಪ್ಪು ನಾವು ಕೊಡೋ ರೀತಿಯಲ್ಲಿ ಇರಬೇಕಾದ, ಇದು ಒಂದು ವಾದ ಮುಖ್ಯವಾದ ಗುಣ. ಜೊತೆಗೆ ಇದು ಸಸ್ಯಗಳಲ್ಲಿ ಏನು ನಾವು ಹಸಿರು ಗೊಬ್ಬರಗಳನ್ನು ಬೆಳೆಸ್ತೀವ ಅದರಲ್ಲಿ ನಾರಿನಂಶ ಕಡಿಮೆ ಇರಬೇಕು, ಬೇಗ ಕಳಿಯಂಗಿರ್ಬೇಕು, ಕಳಿಯಂಗಿರ್ಬೇಕು. ನಾರು ಹೆಚ್ಚಿಗೆ ಇದ್ರೆ ಅದು ಬೇಗ ಕಳಿಯೋದಿಲ್ಲ, ಹಂಗಾಗಿ ಅದಕ್ಕೆ ಸಾವಯವ ಪದಾರ್ಥ ಭೂಮಿಗೆ ಸುಲಭವಾಗಿ ಸಿಗೋದಿಲ್ಲ ಅದು. ಸೊ ಅದು ಮಣ್ಣಲ್ಲಿ ಸೇರಿಸಿದಾಗ ಶೀಘ್ರವಾಗಿ ಕಳಿಯುವಂತಿರ್ಬೇಕು ಅದು. ಸೊ ಇಂಥ ಗುಣಗಳಿದ್ರು ಮಾತ್ರ ಅವು ಸಾವಯವ ಗೊಬ್ಬರದ ಒಂದು ಉಪಯೋಗ ಆಗುತ್ತೆ. ಅದು ಇದ್ರ ಜೊತೆಗೆ ನಾವು ಮುಖ್ಯವಾಗಿ ಈ ಕಡಿಮೆ ಫಲವತ್ತತೆ ಇರುವಂತಹ ಜಮೀನಲ್ಲೂ ಬೆಳ್ಕೋಬೇಕಾಗತ್ತೆ. ಹೌದೌದು, ಈ ಕಡಿಮೆ ಫಲವತ್ತತೆ ಇರತಕ್ಕಂಥ ಭೂಮಿಯಲ್ಲಿ ಇದನ್ನ ನಾವು ಬೆಳ್ಕೊಳ್ಳಕ್ಕೆ ಬಹಳ ಸಹಕಾರಿಯಾಗಿವೆ. ಜೊತೆಗೆ ಇನ್ನೊಂದು ಗುಣ ಅಂತ ಹೇಳಿದ್ರೆ, ಈ ಶುಷ್ಕ ವಾತಾವರಣದಲ್ಲಿ ಕಡಿಮೆ ನೀರನ್ನು ಬೆಳೆಸ್ಕೊಂಡು ಹೆಚ್ಚಿಗೆ ಬೆಳವಣಿಗೆಗಾಗಿ ಹೆಚ್ಚಿನ ಪದಾರ್ಥವನ್ನ ಭೂಮಿಗೆ ಒದಗಿಸ್ತಕ್ಕಂಥ ಗುಣ ಹಸಿರೆಲೆ ಗೊಬ್ಬರಕ್ಕೆ ಇರಬೇಕು. ಜೊತೆಗೆ ಈ ಹಸಿರೆಲೆ ಗೊಬ್ಬರಗಳು ಆಳವಾಗಿ ಬೇರು ಬಿಡುವಂಥ ಒಂದು ಗುಣ ಇರಬೇಕು. ಯಾಕೆಂತ ಹೇಳಿದ್ರೆ, ಈ ಮಣ್ಣಿನ ಕೆಳಪದಲ್ಲಿರ್ತಕ್ಕಂಥ ನೀರು ಮತ್ತು ಪೋಷಕಾಂಶಗಳನ್ನು ಉಪಯೋಗಿಸ್ಕೊಂಡು ನೀವು ಎಲೆ ತರಲಿಕ್ಕೆ ಸಹಕಾರಿಯಾಗುವಂಥ ಗುಣಗಳಿರೋದ್ರಿಂದ ಬಳಸ್ಕೋಬೇಕಾಗುತ್ತದೆ. ಜೊತೆಗೆ ಈ ದ್ವಿದಳ ಧಾನ್ಯ ಜಾತಿಗೆ ಸೇರ್ತಕ್ಕಂಥ ಹಸಿರೆಲೆ ಗೊಬ್ಬರನ ಇದ್ರೆ ಇನ್ನು ಹೆಚ್ಚಿನ ಅಂಶದಲ್ಲಿ ಸಾರಜನಕವನ್ನು ಇವು ಸ್ಥಿರೀಕರಿಸಿ ಬೆಳೆಗಳಿಗೆ ಒದಗಿಸಿ ಒಂದು ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಲಿ ಹೆಚ್ಚಿನ ಇಳುವರಿ ಪಡಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಇವು ಹಸಿರೆಲೆ ಗೊಬ್ಬರಗಳು ಬಹು ಉಪಯೋಗಿ ಇರಬೇಕು. ಬಹು ಉಪಯೋಗಿ ಇರಬೇಕಂದ್ರೆ ಅವು ಕಾಳನ್ನು ಕೊಡ್ತಾ ಇರಬೇಕು, ಮೇವನ್ನು ಕೊಡ್ತಿರ್ಬೇಕು, ಜೊತೆಗೆ ಹಸಿರೆಲೆ ಗೊಬ್ಬರವಾಗಿ ನಾವು ಉಪಯೋಗ ಮಾಡ್ತಾ ಇರಬೇಕು. ಸೊ ಈ ರೀತಿ ಒಂದು ಗುಣಗಳಿದ್ರೆ ಒಂದು ಹಸಿರೆಲೆ ಗೊಬ್ಬರಕ್ಕೆ ಉಪಯೋಗ ಬಹಳ ಬರುತ್ತದೆ. ಜೊತೆಗೆ ಅದು ಯಾವುದೇ ಕಾಲದಲ್ಲಿ ಉಲ್ಸಾಗಿ ಬೆಳೆಯುವಂತ ಗುಣ ಇರಬೇಕು. ಅದು ಬೇಸಿಗೆ ಆಗಲಿ ಅಥವಾ ಮಳೆಗಾಲ ಆಗಲಿ ಚಳಿಗಾಲದಾಗಲಿ ಇದಕ್ಕೆ ಹೊಂದ್ಕೊಂಡು ಚೆನ್ನಾಗಿ ಬೆಳೆಯುವಂತ ಒಂದು ಗುಣ ಇದ್ರೆ ಇದು ಬಹಳ ಒಳ್ಳೆಯದು. ಜೊತೆಗೆ ಕೆಲವು ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು. ಹೌದು, ಯಾಕಂದ್ರೆ ರಸಗೊಬ್ಬರನ ಇದಕ್ಕೆ ಹಾಕಿದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಕಡಿಮೆ ಪ್ರಮಾಣದ ರಸಗೊಬ್ಬರನ ಬಳಕೆ ಮಾಡಿಕೊಂಡು ಒಂದು ಹೆಚ್ಚಿನ ಒಂದು ಇಳುವರಿನ ಕೊಡೋ ರೀತಿಯಲ್ಲಿ ಇದ್ರೆ ಬಹಳ ಒಳ್ಳೇದು. ಜೊತೆಗೆ ಜಾನುವಾರುಗಳಿಗೆ ಒಳ್ಳೆ ಮೇವನ್ನು ಒದಗಿಸುತ್ತಿರ್ಬೇಕು, ಅಂದ್ರೆ ವಿವಿಧ ಉಪಯೋಗಗಳ ಒಂದು ಬೆಳೆಗಳಾಗಿರ್ಬೇಕು. ಸೊ ಇವಿಷ್ಟು ಗುಣಗಳಿರ್ತಕ್ಕಂತ ನಾವು ಹಸಿರು ಗೊಬ್ಬರನ ಆರಿಸಿಕೊಂಡು ನಮ್ಮ ಬೆಳೆ ಉತ್ಪಾದನೆ ಅಳವಡಿಕೆ ಮಾಡಿಕೊಂಡ್ರೆ ಒಂದು ಹೆಚ್ಚಿನ ಒಂದು ಇಳುವರಿ ಪಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಬೆಳೆಯುವಂತಹ ವಿಧಾನಗಳು ಏನೇನು ಅಂತೀರ? ಸೊ ಹಸಿರೆಲೆ ಗೊಬ್ಬರನ ಬೆಳೆಯುವಂತ ವಿಧಾನ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಕೃಷಿಯಲ್ಲಿ ಖುಷ್ಕಿ ಮತ್ತು ನೀರಾವರಿ ಈ ಎರಡರಲ್ಲೂ ಸಹ ನಾವು ಹಸಿರೆಲೆ ಗೊಬ್ಬರನ ನಾವು ಬೆಳ್ಕೋಬಹುದು. ಅದರಲ್ಲೂ ಮುಖ್ಯವಾಗಿ ನೀರಾವರಿ ಬೆಳೆ, ನೀರಾವರಿ ಬೆಳೆ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಈ ಭತ್ತ ಬೆಳೆಯುವಂತ ಪ್ರದೇಶದಲ್ಲಿ. ಸೊ ಇಲ್ಲಿ ಏನಾಗ್ತದೆ, ಪ್ರತಿ ವರ್ಷ ರಸಗೊಬ್ಬರದ ಬಳಕೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸೊ ಅಲ್ಲಿನ ಒಂದು ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಮಣ್ಣಿನ ಒಂದು ಗುಣಧರ್ಮ ಹಾಳಾಗಿದೆ. ಸೊ ಅಂತ ಕಡೆ ನಾವು ಎರಡು ಬೆಳೆ ಮಧ್ಯದಲ್ಲಿ ಅಥವಾ ಬೆಳೆಗಿಂತ ಮುಂಚೆಗೆ ಬೇಸಿಗೆ ಕಟಾವಾದ ನಂತರ ಭತ್ತದ ಬೆಳೆ ಅಥವಾ ಬೇರೆ ಯಾವುದೇ ಒಂದು ಬೆಳೆ ಕಟಾವ ನಂತರ ಸುಮಾರು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಸಮಯ ಇರುತ್ತೆ. ಈ ಸಮಯನ ಉಪಯೋಗ ಮಾಡಿಕೊಂಡು ನಾವು ವಿವಿಧ ಹಸಿರೆಲೆ ಗೊಬ್ಬರಗಳನ್ನು ನಾವು ಭೂಮಿಯಲ್ಲಿ ಬಿತ್ತಿದ್ದೇ ಆಗಿದ್ರೆ ಮುಂದಿನ ಬೆಳೆಗೆ ಇವು ಒಂದೇ ಸಾವಯವ ಪದಾರ್ಥವನ್ನು ಸೇರಿಸಿಕೊಂಡು ಒಂದು ಫಲವತ್ತತೆ ಹೆಚ್ಚಿಗೆ ಸಹಾಯ ಆಗುತ್ತೆ. ಅದರಲ್ಲೂ ಭತ್ತದ ಬೆಳೆಗೆ ಮುಖ್ಯವಾಗಿ ಡಯಂಚ ಅಥವಾ ಸಸ್ಬೇನಿಯಾ ಅಥವಾ ಅಪ್ಸೆಣ್ಬು ಇವನ್ನು ನಾವು ಭೂಮಿಗೆ ಅಂದರೆ ಮುಖ್ಯವಾಗಿ ಸುಮಾರು ಒಂದು 50-60 ಕೆ ಜಿ ಬೀಜ ಉಪಯೋಗ ಮಾಡಿ ಒತ್ತಾಗಿ ಬಿತ್ತನೆ ಮಾಡೋದ್ರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಒಂದೂವರೆ ತಿಂಗಳ ನಂತರ ಅಂದರೆ ಅದ್ರ ನಾರಿನ ಅಂಶ ಕಡಿಮೆ ಇರಬೇಕು. ಆ ಒಂದು ಹಂತದ ಹೂ ಅಥವಾ ಕಾಯಿ ಕಚ್ಚ ಮುಂಚೆನೆ ಇದನ್ನು ನಾವು ಭೂಮಿಗೆ ಉಳುಮೆ ಜೊತೆಗೆ ಸೇರಿಸಿದ್ದೆ ಆದರೆ ಒಂದು ಭೂಮಿಯ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ. ಅದರಲ್ಲೂ ಮುಖ್ಯ ಇತ್ತೀಚೆಗೆ ಸಾಮಾನ್ಯವಾಗಿ ನಾವು ದ್ವಿದಳ ಧಾನ್ಯ ಬೆಳೆಗಳು ಏನ್ ಹೇಳ್ತೀವಿ ಹಸಿರೆಲೆ ಗೊಬ್ಬರಗಳು ಅವು ಬೇರುಗಳಲ್ಲಿ ಮಾತ್ರ ಅವು ಗಂಟುಗಳನ್ನು ಕಟ್ಟಿ ಸಾರ್ವಜನಿಕರನ್ನು ಸ್ಥಿರೀಕರಿಸ್ತವೆ. ಇತ್ತೀಚೆಗೆ ಸಸ್ಪೆನಿಯಾ ರೋಸ್ಟೇಟಾ ಅಂತೇಳಿ ಒಂದು ಹಸಿರೆಲೆ ಗೊಬ್ಬರ ಇದು, ಇದರ ಒಂದು ವಿಶೇಷ ಗುಣ ಅಂತ ಹೇಳಿದ್ರೆ ಇದು ಬೇರುಗಳಲ್ಲೂ ಗಂಟು ಕಟ್ಟೋದ್ ಜೊತೆಗೆ ಕಾಂಡದಲ್ಲಿ ಮಣ್ಣಿನ ಮೇಲೆ ಭೂಮಿ ಮೇಲೆ ಏನು ಕಾಂಡ ಬೆಳೆಯುತ್ತೋ ಆ ಕಾಂಡದಲ್ಲೂ ಸಹ ಗಂಟು ಕಟ್ಟಿ ವಾತಾವರಣ ಇರತಕ್ಕಂಥ ಸಾರ್ವಜನಿಕವನ್ನ ಸ್ಥಿರೀಕರಿಸಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕವನ್ನು ಭೂಮಿಗೆ ಸೇರಿಸಕ್ಕೆ ಸಹಾಯ ಆಗುತ್ತೆ. ಇನ್ನು ಮತ್ತೊಂದು ಪದ್ಧತಿ ಅಂತ ಹೇಳಿದ್ರೆ ಈ ಬದುಗಳ ಮೇಲೆ ಅಂದ್ರೆ ಹೊಲದ ಸುತ್ತಲೂ ಬದುಗಳು ಇರ್ತವೆ, ಅದು ಹೊಲದ ಮಧ್ಯದಲ್ಲಿ ಅಲ್ಲಲ್ಲೇ ಬದುಗಳಲ್ಲಿ ಏನೇನು ಇರ್ತವೆ ಅಂತ ಕಡೆ ನಾವು ಈ ಹಸಿರೆಲೆ ಕೊಡುವ ಗಿಡಗಳು ಅಥವಾ ಮರಗಳಾದ ಒಂದು ಸಸ್ಬೇನಿ ಆಗಲಿ ಶುಭಾಪುಲ್ಲು ಗ್ಲಿರಿಸಿಡಿಯಾ ಇವುಗಳ ಮೇಲೆ 3-4 ಅಡಿ ಅಂತರದಲ್ಲಿ ಒಂದು ಸುಮಾರು 1 ಮೀಟರ್ ಅಥವಾ 2 ಮೀಟರ್ ಅಂತರದಲ್ಲಿ ಸಸ್ಯಗಳನ್ನು ನಾವು ನೆಟ್ಟು ಆರೈಕೆ ಮಾಡಿ ಇವನ್ನ ಬೆಳೆಸೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಹಸಿರೆಲೆ ಗೊಬ್ಬರನ ಪಡ್ಕೋಬಹುದು. ಯಾಕಂದ್ರೆ ಇವು ಬಹುವಾರ್ಷಿಕ ಬೆಳೆ, ಪ್ರತಿ ವರ್ಷಕ್ಕೆ 2-3 ಸಾರಿ ನಾವು ಈ ಹಸಿರು ಏನು ಕಾಂಡದ ಮೇಲೆ ಇರ್ತಕ್ಕಂಥ ಎಲೆಗಳನ್ನಾಗಲಿ ಅಥವಾ ಮೃದುವಾಗಿರ್ತಕ್ಕಂಥ ಕಾಂಡಗಳನ್ನಾಗಲಿ ನಾವು ಕಡಿದು ಅದನ್ನ ಭೂಮಿಗೆ ಸೇರಿಸಿದ್ದೆ ಆದರೆ ಒಂದು ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಅದು. ಸೊ ಇವೆರಡು ಪದ್ಧತಿಯಲ್ಲಿ ನಾವು ಮುಖ್ಯವಾಗಿ ನಾವು ಬೆಳ್ಕೋಬಹುದು. ಅದರಲ್ಲೂ ಮುಖ್ಯವಾಗಿ ಇನ್ನೊಂದು ಪದ್ಧತಿ ಅಂತ ಹೇಳಿದ್ರೆ ಕೆಲವು ಕಡೆ ಈಗ ಖುಷ್ಕಿಯಲ್ಲಿ ನಾವು ಮಳೆ ಆಧಾರಿತ ಖುಷ್ಕಿ ಇದು, ಸೊ ನಮಗೆ ಹಸಿರೆಲೆ ಗೊಬ್ಬರನ ಬೆಳ್ಕೊಳ್ಳೋಕೆ ಸಮಯ ಸಿಗೋದಿಲ್ಲ. ಅಂತ ಕಡೆ ಕೆಲವು ಸನ್ನಿವೇಶದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಬಿದ್ದಂಥ ಮಳೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಏಪ್ರಿಲ್ ಮೇ ತಿಂಗಳಲ್ಲಿ ಹಸಿರೆಲೆ ಗೊಬ್ಬರ ಅದರಲ್ಲೂ ಮುಖ್ಯವಾಗಿ ಅಲಸಂದೆ ಆಗಿರಲಿ ಹೆಸರಾಗಲಿ ಉದ್ದಾಗಲಿ ಇವನ್ನ ನಾವು ಬೆಳೆಸ್ಕೊಂಡು ಬಿಟ್ಟು ಒಳ್ಳೆ ಚೆನ್ನಾಗಿ ಮಳೆ ಬಂದ್ರೆ ಅವನ್ನ ಕಾಯಾಗಿ ಬಳಸ್ಕೋಬಹುದು ಕಾಯಿ ಕಾಯಿಯಾಗಿ. ಇಲ್ಲ ಮಳೆ ಸರಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಬಿದ್ದಂತ ಮಳೆ ಉಪಯೋಗ ಮಾಡಿಕೊಂಡು ಪೂರ್ತಿ ಸಸ್ಯಗಳನ್ನ ಭೂಮಿಗೆ ಹುತ್ತುಬಿಟ್ರೆ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ. ಅವಾಗ ಅದು ಹಸಿರು ಗೊಬ್ಬರದ ಬೆಳೆ ಆಗುತ್ತೆ ಅವಾಗ. ಜೊತೆಗೆ ಕಾಯಿ ಕಟಾವ್ ಆದ ನಂತರ ಈ ಉಳಿಕೆ ಪ್ರಮಾಣ ಏನಿದೆ ಎಲೆಗಳಾಗಲಿ ಕಾಂಡಗಳಲ್ಲಿ ಅವನ್ನು ಭೂಮಿಗೆ ಸೇರಿಸೋದ್ರಿಂದ ಒಂದು ಹಸಿರೆಲೆ ಗೊಬ್ಬರದ ಒಂದು ಉಪಯೋಗ ನಾವು ಪಡ್ಕೊಂಡಾಗುತ್ತೆ. ಅದರಲ್ಲೂ ಇನ್ನೊಂದು ಪದ್ಧತಿ ಅಂತ ಹೇಳಿದ್ರೆ ಈ ಹೆಸರೆಲೆ ಗೊಬ್ಬರಗಳ ಬೆಳೆಗಳನ್ನು ಅಂತರ್ಬೆಳೆಯಾಗಿ ಬೆಳೆಯೋದು. ಯಾಕಂದ್ರೆ ಖುಷ್ಕಿಯಲ್ಲಿ ನಾವು ಹೇಳಿದೆ ತೇವಾಂಶದ ಕೊರತೆಯಿಂದ ಮಳೆ ತಡವಾಗಿ ಬಂದ ಸನ್ನಿವೇಶದಲ್ಲಿ ನಾವು ಅಲ್ಲಿ ಹೆಸರೆಲೆ ಗೊಬ್ಬರ ಬೆಳೆ ಬೆಳೆಯಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಅಂತ ಸನ್ನಿವೇಶದಲ್ಲಿ ಈ ಅಗಲ ಸಾಲುಗಳುಳ್ಳ ಬೆಳೆಗಳಲ್ಲಿ ಅದು ಮುಖ್ಯವಾಗಿ ಹೇಳಿದ್ರೆ ತೊಗರಿ ಇರ್ಬೋದು ಅಥವಾ ಮುಸುಕಿನ ಜೋಳ ಇರ್ಬೋದು, ಸೊ ಇದ್ರ ಮಧ್ಯೆ ಅಂತರ್ಬೆಳೆಯಾಗಿ ಈ ಅಲಸಂದೆ ಡಯಂಚ ಹೆಸರು ಉದ್ದು ಸೋಯಾಬೀನ್ ಇದನ್ನ 1-2 ಮಧ್ಯದಲ್ಲಿ 1 ನಾವು ಬೆಳೆಯೋದ್ರಿಂದ ಸುಮಾರು 4-5 ವಾರದ ಅಂದ್ರೆ ಮಣ್ಣು ಏರಾಕ ಹಂತದಲ್ಲಿ ಇವನ್ನ ಭೂಮಿಗೆ ಸೇರಿಸೋದ್ರಿಂದ ಅಲ್ಲಿರ್ತಕ್ಕಂಥ ಫಲವತ್ತತೆ ಜಾಸ್ತಿ ಆಗುತ್ತೆ. ಜೊತೆಗೆ ಅಲ್ಲಿ ಇದ್ದಕ್ಕಂಥ ಬೆಳೆಗೆ ಒಂದು ಸಾರ್ವಜನಿಕವನ್ನು ನಾವು ಕೊಟ್ಟಂಗೆ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಈಗ ಇತ್ತೀಚೆಗೆ ರೈತರು ಮುಸುಕಿನ ಜೋಳ ಹೆಚ್ಚಿನ ಪ್ರದೇಶದಲ್ಲಿ ರೈತರು ಬೆಳೀತಾ ಇದ್ದಾರೆ. ಈ ಮುಸುಕಿನ ಜೋಳ ಒಂದು ವಿಶೇಷ ಗುಣ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಪೋಷಕಾಂಶಗಳನ್ನು ಭೂಮಿಯಿಂದ ಹೀರ್ಕೊಂಡು ಭೂಮಿನ ಬರಡಾಗ್ಬಿಡುತ್ತೆ. ಸೊ ರೈತರಿಗೆ ಒಂದು ಪದ್ಧತಿ ಅಂತ ಹೇಳಿದ್ರೆ ಸಾವಯವ ಪದಾರ್ಥ ಕೊರತೆ ಅಂದ್ರೆ ಈಗ ಕಾಂಪೋಸ್ಟ್ ಕೊರತೆ ಇದೆ ಅಥವಾ ಏನಿದೆ ತಿಪ್ಪೆ ಗೊಬ್ಬರದ ಒಂದು ಕೊರತೆ ಇದೆ, ಯಥೇಚ್ ಪ್ರಮಾಣದಲ್ಲಿ ನಾವು ಸಾವಯವ ಪದಾರ್ಥವನ್ನು ಈ ಮುಸುಕಿನ ಜೋಳಕ್ಕೆ ರೈತರು ಕೊಡೋದಿಲ್ಲ. ಸೊ ಈ ರೀತಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶ ಹೀರ್ಕೊಳ್ಳೋದ್ರಿಂದ ಭೂಮಿ ಮುಂದೆ ಬರಡಾಗೋದ್ರಲ್ಲಿ ಯಾವ ಸಂಶಯ ಇಲ್ಲ. ಸೊ ಅದಕ್ಕೆ ಒಂದು ಪದ್ಧತಿಯಲ್ಲಿ ನಾವು ಅದಕ್ಕೆ ಒಂದು ಸಾವಯವ ಪದಾರ್ಥವನ್ನು ಭೂಮಿಗೆ ಸೇರಿಸೋ ಒಂದು ಕ್ರಮ ಅಂತ ಹೇಳಿದ್ರೆ ಈ ಅಂತರ ಬೆಳೆಯಲ್ಲಿ ಒಂದು 2 ಮುಸುಕಿನ ಜೋಳದ ಮಧ್ಯದಲ್ಲಿ 1 ಅಲಸಂದೆ ಆಗಲಿ ಅಥವಾ ಡಯಂಚನೆ ಆಗಲಿ ಅಥವಾ ಏನು ನಾವು ಉರುಳಿ ಫ್ರೆಂಚ್ ಮೀನ್ ಅಂತ ಹೇಳ್ತೀವಿ ನಾವು ತಿಂಗಳುರುಳಿ, ಹೌದೌದು ತಿಂಗಳು ಉರುಳಿದ ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ಸುಮಾರು ಅದು ಒಂದೂವರೆ ತಿಂಗಳಿಗೆ ಅದು ಕಟಾವಿಗೆ ಬರುತ್ತೆ, ಬಿಡ್ಬೋದು. ಸೊ ಕಟಾವಿಗೆ ಕಾಯಿನ ಕಿತ್ತುಬಿಟ್ಟು ಅದನ್ನ ಮಾರುಕಟ್ಟೆಯಲ್ಲಿ ಮಾರಬಹುದು, ಜೊತೆಗೆ ಉಳಿಕೆ ತ್ಯಾಜ್ಯ ವಸ್ತುಗಳನ್ನ ಭೂಮಿಯಲ್ಲೇ ಸೇರಿಸೋದ್ರಿಂದ ಸೊ ಇಂಥ ಸನ್ನಿವೇಶದಲ್ಲಿ ಒಂದು ಫಲವತ್ತತೆ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇನ್ನೊಂದು ಪದ್ಧತಿ ಅಂತ ಹೇಳಿದ್ರೆ ಈ ತೋಟಗಾರಿಕೆ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು, ಅಡಿಕೆನೇ ಆಗಲಿ ತೆಂಗುನೇ ಆಗಲಿ, ಸೊ ಇಲ್ಲಿ ಸಾವಯವ ಕೃಷಿ ಆಧಾರದಲ್ಲಿ ನಾವು ಒಂದು ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಮಾವಿನ ಇರಲಿ, ತೆಂಗು, ಸಪೋಟ ಅಥವಾ ಅಡಿಕೆ, ತೆಂಗು, ಈ ರೀತಿಯಲ್ಲಿ ಅಗಲ ಸಾಲುಗಳ ಬೆಳೆಗಳಲ್ಲಿ ಈ ಮೇ ಜೂನ್ ತಿಂಗಳಲ್ಲಿ ಉಳುಮೆ ಮಾಡಿ